ಯುದ್ಧಕ್ಕೆ ಬರುತ್ತಿರುವೀರ. ಹೊಲಿಗೆ ಹಾರಲಿಕ್ಕೆ ಕಲಿಸುವುದು ಯೋಗ್ಯವಲ್ಲ. ಬೇಗನೆ ಯುದ್ಧಕ್ಕೆ ಸಿದ್ಧರಾಗಿರಿ. ಎಲ ಈ ಮೂರ್ಖ ರಾವಣ, ಬೇಗನೆ ಯುದ್ಧಕ್ಕೆ ಎದುರಾಗುವಂತವನಾಗು. ಎಲ್ಲೋ ಲಕ್ಷ್ಮಣ ಹೇಳ್ತೇನೆ ಕೇಳುವಂತ ನಾವು. ಏ ರಾವಣ, ಅದೇನಿರುದು ಹೇಳುವಂತವನಾಗು. ಒಂದೇ ಒಂದು ಬಾಣದಿಂದ ನಿನ್ನ ಸುಂದರವಾದ ದೇಹವನ್ನು ಅಂದ ಗೆಡಿಸಿ ಛದ್ರ ಛದ್ರ ಮಾಡುವೆನು. ಅಷ್ಟೊಂದು ಸಮರ್ಥನಾದರೆ ಮುಂದೆ ಬಂದು ಕಾಳಗ ಮಾಡಲೆ ಮಂದಮತಿಯೇ. ಎಲ ರಾವಣ ಹೇಳುತ್ತೇನೆ ಕೇಳುವಂತವನಾಗು. ಪರಮಾತ್ಮ ರಾಜಾ ದಿನ ರಾವಣ ಮಹಾರಾಜ್ ಬಹುಪ್ರ ಏನು ಕಾರಣ ಶಬ್ದ ರಾಜಾ ದಿನ ರಾವಣ ಮಹಾರಾಜ್ ನಿನ್ನ ದಿವಸ ನೀವು ಲಕ್ಷ್ಮಣನ ಕೂಡ ಯುದ್ಧ ಮಾಡಿ ಬಂದಿರಿ. ಹೌದು, ಬೆಳಕಾಗುವುದರ ಒಳಗಾಗಿ ಹನುಮಂತನು ಸಂಜೀವಿನಿ ಪರ್ವತವನ್ನು ತಂದು ಅದರ ಒಳಗಿನ ಔಷಧಗಳಿಂದ ಲಕ್ಷ್ಮಣನ ಗಾಯಗಳಿಗೆ ಹಚ್ಚಿ ಅವನನ್ನು ಎಬ್ಬಿಸಿ ಎಬ್ಬಿಸಿ ಕಪಿಗಳು ವಾನರು ಎಲ್ಲರೂ ಆನಂದದಿಂದ ಕುನಿ ದಾರ ಹಚ್ಚಿದರು. ಇನ್ನು ಮುಂದೆ ಏನು ಮಾಡುವಿರಿ ರಾವಣಂಬ ಭೂಪರೇ? ಏನು ಲಕ್ಷ್ಮಣನು ಸಹಜವನಾಗಿ ಎದ್ದಣೆ. ಅಯ್ಯೋ, ಏನು ಮಾಡಲಿ? ನಾನು ಮಾಡುವ ಎಲ್ಲ ಉಪಾಯವು ತಪ್ಪಿ ಹೋಯಿತೆ. ಎಲೈ ರಾಮ, ಬೇಗನೆ ಯುದ್ಧಕ್ಕೆ ಸೇದನಾಗು. ಏ ರಾಮ ಹೇಳ್ತಾನೆ ಕೇಳುವಂತವನಾಗು. ಅದೇ ನಿಮ್ಮಲ್ಲಿ ಹೇಳುವಂತವನಾಗು. ಇಷ್ಟೊತ್ತಿನವರೆಗೂ ನಿನ್ನನ್ನು ಕೊಲ್ಲಬಾರದು ಎಂದು ಬಿಟ್ಟರೆ ನಿನ್ನ ಕೆಟ್ಟ ಗುಣಗಳು ತಟ್ಟ ಹಾಗಲಾರವು, ಇನ್ನು ಮೇಲೆ ತಡೆಯಲಾರೆ. ಎಲ್ಲೋ ರಾವಣ ನಿನ್ನ ಕೂಡ ಯುದ್ಧ ಮಾಡಿ ಇನ್ನು ಮೇಲೆ ತಡೆಯಲಾರೆ. ಇಲ್ಲ, ಈ ಶ್ರೇಷ್ಠವಾದ ಭವನವನ್ನು ಬಿಟ್ಟು ನಿನ್ನ ಹೊಟ್ಟೆಯನ್ನು ಸೀಳಿ ಅಷ್ಟ ವೈಭವದಿಂದ ಮೆರೆಯುವ ಲಂಕಾ ಪಟ್ಟಣಕ್ಕೆ ವಿಭೀಷಣನನ್ನು ಪಟ್ಟಗಟ್ಟುವೆನು. ಗಟ್ಟಿಯಾಗಿ ನಿಂತು ಎನ್ನ ಬಾಣದ ಹೊಡೆತವನ್ನು ತಾಳಿಕೊಳ್ಳಲೆ ಮದಾಂದ. ಎಲೈ ನೀಚ, ನಾನು ಶರಣ ಬರುವನೆ, ಶರಣ ಬಾ ಎಂದು ಒಳ ಜಂಬಳು ಕೊಚ್ಚುತ್ತಿರುವಯ್ಯ. ಎಲೈ ರಾಮ, ಬೇಗನೆ ಯುದ್ಧಕ್ಕೆ ಸಿದ್ಧನಾಗುವಂತವನಾಗು. ಎಲೈ ರಾವಣ, ಎಲೈ ಕಕ್ಕ ರಾವಣ, ಎಲೈ ರಾವಣ, ನಿನ್ನನ್ನು ಕೊಂದ ವಿಭೀಷಣಿಯ ಪಟ್ಟಗಟ್ಟುವೆನು. ಇನ್ನು ಮೇಲೆ ಬಸವೇಶ್ವರಿಗೆ ಮಂಗಲ ಪಾಡುವ ನಡೆಯುವಂಥವರಾಗಿರಿ. ಇದುವರೆಗೆ ಗುಂಡೇನಟ್ಟಿಯ ಈರಯ್ಯ, ಗುರುಲಿಂಗಯ್ಯ ಹಿರೇಮಠ ಹಾಗೂ ಸಂಗಡಿಗರಿಂದ ದೊಡ್ಡಾಟ, ರಾಮರಾವಣರ ಯುದ್ಧ ಸನ್ನಿವೇಶವನ್ನು ಕೇಳಿದ್ರಿ. ಈಗ ನೀಲಪ್ಪ ಪೂಜಾರಿ ಹಾಗೂ ಸಂಗಡಿಗರಿಂದ ಗೀಗೀಪದ ಆಲಿಸೋಣ. ಈ ಲೋಕದಲ್ಲಿ ಪ್ರಖ್ಯಾತ ಕನ್ನಡ ನಾಡಿನೊಳು ಬಾಗೇವಾಡಿಯಲ್ಲಿ ಜನನ ಬಿದ್ದಳನ ರಾಜ್ಯದಲ್ಲಿ ಮಂತ್ರಿಯಾಗಿ ನಡೆದವನ ವೀರ ಶೈವ ಧರ್ಮ ಪ್ರಸಾರ ಮಾಡಿದಂಥವನ ತ್ರಿಕಾಲ ತ್ರಿಕಾಲ ಭಜಿಸಿದರ ಬಂದ ಪಾಪ ಲೋಪಾಗುವುದೆಂಬ ಸಿದ್ಧಾಂತ ಈ ಲೋಕದಲ್ಲಿ